ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತು, ಪರಿಸರ ಸಾಕಷ್ಟು ಬದಲಾಗ್ತಿದೆ, ಮಾಲಿನ್ಯ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಜಾಗತಿಕ ತಾಪಮಾನ ಅನ್ನುವಂಥದ್ದು ವರ್ಷದಿಂದ ವರ್ಷಕ್ಕೆ ಹೆಚ್ಚಳ ಆಗ್ತಾ ಇದೆ. ಹೆಚ್ಚಳ ಆಗ್ತಾ ಇರತಕ್ಕಂತಹ ತಾಪಮಾನ ಬೇರೆ ಬೇರೆ ವಸ್ತುಗಳ ಮೇಲೆ, ಪ್ರಾಣಿಗಳ ಮೇಲೆ ಹಾಗೂ ನಮ್ಮ ಪರಿಸರದ ಮೇಲೆ ಬೇರೆ ಬೇರೆ ತರಹದ ಪರಿಣಾಮಗಳನ್ನು ಬೀರ್ತಾ ಇದೆ. ಕೆಲವೊಂದು ಪ್ರತ್ಯಕ್ಷ ಪರಿಣಾಮಗಳನ್ನು ಉಂಟು ಮಾಡಿದರೆ ಇನ್ನು ಕೆಲವು ಪರೋಕ್ಷವಾಗಿಯೂ ಕೂಡ ಪರಿಣಾಮಗಳು ಉಂಟಾಗ್ತಾ ಇದ್ದಾವೆ. ಇದರಿಂದ ನಮ್ಮ ನಿತ್ಯ ಚಟುವಟಿಕೆ ಏನಿತ್ತೋ ಇದರಲ್ಲಿ ಒಂದಷ್ಟು ಬದಲಾವಣೆ ಆಗ್ತಾ ಇರತಕ್ಕಂಥದ್ದು, ಏರಿಳಿತ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಇಡೀ ಪರಿಸರದ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಾ ಇರತಕ್ಕಂತಹ ಈ ಜಾಗತಿಕ ತಾಪಮಾನ ಅಥವಾ ಪರಿಣಾಮ ಅನ್ನುವಂಥದ್ದು ನಮ್ಮ ಹೈನುಗಾರಿಕೆಯ ಮೇಲೆ ಅಥವಾ ಪಶುಪಾಲನೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ, ಇದಕ್ಕೆ ಏನು ಪರಿಹಾರ, ಈ ಬದಲಾದಂತಹ ತಾಪಮಾನದಲ್ಲಿ ನಮ್ಮ ಕೃಷಿಕರು ಹೇಗೆ ಅದಕ್ಕೆ ಒಗ್ಗಿಕೊಂಡು ಅವರು ಹೈನುಗಾರಿಕೆಯನ್ನು ಅಥವಾ ಪಶುಪಾಲನೆಯನ್ನು ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಎಂ ಕೆ ವಿನೂತನ್ ಹಾಗೂ ಡಾಕ್ಟರ್ ಡಿ ರಮೇಶ್ ಇಬ್ಬರು ಕೂಡ ಇದ್ದಾರೆ. ಇಬ್ಬರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಪ್ರಾಣಿ ಉತ್ಪಾದನೆಯ ಮೇಲೆ ಜಾಗತಿಕ ತಾಪಮಾನ ಸಾಕಷ್ಟು ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು, ಅದಕ್ಕಿಂತಲೂ ಮೊದಲು ಈ ಪ್ರಾಣಿ ಉತ್ಪಾದನೆಯ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಸೊ ಇತ್ತೀಚಿನ ಜಾನುವಾರು ಗಣತಿ, 20ನೇ ಜಾನುವಾರು ಗಣತಿ ಪ್ರಕಾರ ಭಾರತ ದೇಶದಲ್ಲಿ ಸುಮಾರು 536.7 million ಅಷ್ಟು ಪ್ರಾಣಿ ಸಂಕುಲ ಇದೆ. ಸೊ ಇದು ಹಿಂದಿನ ಜಾನುವಾರು ಗಣತಿಗೆ ಕಂಪೇರ್ ಮಾಡಿದಾಗ ಅಥವಾ ಅದರ ಜೊತೆ ನಾವು ಹೋಲಿಸಿದಾಗ ಸುಮಾರು 4.8% ಇದು ವೃದ್ಧಿಯನ್ನು ಉಂಟಾ ಇದೆ ಭಾರತ ದೇಶದಲ್ಲಿ. ಪ್ರಮುಖವಾಗಿ ನಾವು ಕರ್ನಾಟಕದಲ್ಲಿ ನೋಡೋದಾದ್ರೆ ಸುಮಾರು 29 million ಪ್ರಾಣಿ ಸಂಕುಲ ನಮ್ಮ ಕರ್ನಾಟಕದಲ್ಲಿದೆ. ಇದು %4.7 ವೃದ್ಧಿ ಹೊಂದ್ತಾ ಇದೆ. ಸೊ ಈ ಅತಿ ಹೆಚ್ಚು ಪ್ರಾಣಿ ಸಂಕುಲ ಇರತಕ್ಕಂಥ ಭಾರತ ದೇಶದಲ್ಲಿ ಸುಮಾರು %8% ಅಥವಾ ಅಷ್ಟು % ಜನಸಂಖ್ಯೆಗೆ ಇದು ಉದ್ಯೋಗವನ್ನು ಒದಗಿಸ್ತಾ ಇದೆ. ಮತ್ತೆ ಜಾನುವಾರು ವಲಯದಿಂದ ದೇಶದ GDP ಅಥವಾ ನಾವು ಏನ್ ಹೇಳ್ತೀವಿ ಒಟ್ಟು ದೇಶೀಯ ಉತ್ಪನ್ನಗಳು ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಜಾನುವಾರು ವಲಯದಿಂದ ಸುಮಾರು 4.1% ಅಷ್ಟು ಅದು ತನ್ನ ಕೊಡುಗೆಯನ್ನು ಕೊಡ್ತಾ ಇದೆ. ಮತ್ತೆ ಕೃಷಿಯ GDPಗೆ ನಾವು ಕಂಪೇರ್ ಮಾಡಿದಾಗ ಪ್ರಾಣಿ ವಲಯದಿಂದ ಸುಮಾರು %25.6% ಅಷ್ಟು ಇದು ತನ್ನ ಒಂದು ಕೊಡುಗೆಯನ್ನು ಕೊಡ್ತಾ ಇದೆ. ಸೊ ಹೀಗೆ ದೇಶದ ಆರ್ಥಿಕತೆಯನ್ನು ಬಿಂಬಿಸುವಲ್ಲಿ 1/3 ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗವನ್ನು ಕಲ್ಪಿಸುವುದರಲ್ಲಿ ಈ ಒಂದು ಪ್ರಾಣಿ ಸಂಕುಲ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಯಾವ ರೀತಿ ಅನ್ನೋದನ್ನು ನೋಡೋದಾದ್ರೆ ಪ್ರಮುಖವಾಗಿ ಆಹಾರ ಆಗ್ಬೋದು, ಮಾಂಸ, ಮೊಟ್ಟೆ, ಹಾಲು, ಮತ್ತೆ ಉಳುಮೆಗೆ ನಾವು ಅದನ್ನು ಬಳಸ್ಕೊಳ್ಳೋದಂತ ಆಗ್ಬೋದು, ಮತ್ತೆ ಸಂಚಾರಕ್ಕಾಗಿ ನಾವು ಪ್ರಾಣಿ ಸಂಕುಲ ಬಳಸ್ಕೊಳ್ತೇವೆ, ಮತ್ತೆ ಅದರ ಚರ್ಮ, ಸೊ ಇತ್ಯಾದಿ ಇತ್ಯಾದಿ ಉಪಯೋಗಕ್ಕಾಗಿ ನಾವು ಪ್ರಾಣಿ ಸಂಕುಲವನ್ನು ಬಳಸ್ಕೊಳ್ತಾ ಇದ್ದೇವೆ. ಮತ್ತೆ ಮುಂದುವರೆದು ಹೇಳಬೇಕಂದ್ರೆ ಭಾರತವು ಪ್ರಪಂಚದಲ್ಲೇ ಹಾಲು ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. ಮತ್ತೆ ಭಾರತದಲ್ಲಿ ಬಫಲೋ ಅಂದ್ರೆ ಎಮ್ಮೆಗಳ ಸಂಖ್ಯೆ ತುಂಬಾ ಪ್ರಪಂಚಕ್ಕೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಪ್ರಾಣಿ ಸಂಕುಲವು ಮುಂಬರುವ ದಿನಗಳಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಅದು ಶಾಖದ ಒತ್ತಡ ಅಥವಾ ಹವಾಮಾನ ವೈಪರೀತ್ಯದಿಂದಾಗಿ ಒತ್ತಡಕ್ಕೆ ಒಳಗಾಗಿದೆ ಅಂತಕ್ಕಂಥದ್ದು ಒಂದು ವಿಷಾದನೀಯ ವಿಷಯವಾಗಿದೆ. ಸೊ ಇದ್ರ ಬಗ್ಗೆ ಮುಂದಿನ ಚರ್ಚೆಯಾಗಿ ನಮ್ಮ ಸಹೋದ್ಯೋಗದ ವಿನೂತನ್ ಸರ್ ತಿಳಿಸ್ಕೊಡ್ತಾರೆ. ಈ ಜಾಗತಿಕ ತಾಪಮಾನ ಅಂತ ಅಂದ್ರೆ ಏನು, ಇದಕ್ಕೆ ಏನೆಲ್ಲ ಕಾರಣಗಳು ಪ್ರೇರೇಪಿಸ್ತಾ ಇದೆ? ಸೊ ಇಂದು ನಾವು ವಿಶ್ವ ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಜಾಗತಿಕ ತಾಪಮಾನ ಏರಿಕೆ ಅಂತ ಹೇಳ್ಬೋದು. ಭೂಮಿಯ ತಾಪಮಾನದಿಂದ ಹೆಚ್ಚಳದಿಂದ ಏನಾಗ್ತಿದೆ, ಜಗತ್ತಿನಾದ್ಯಂತ ಉಷ್ಣತೆ ಅಧಿಕವಾಗ್ತಾ ಇದೆ. ಸೊ ಇದು ಜೀವ ಸಂಕುಲದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇದೆ. ಸೊ ಏರುತ್ತಿರುವ ಈ ಜಾಗತಿಕ ತಾಪಮಾನವನ್ನು ನಾವು ಸಾಮಾನ್ಯವಾಗಿ ಜಾಗತಿಕ ತಾಪಮಾನ ಏರಿಕೆ ಅಂತ ಕರಿತೀವಿ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಜಾಗತಿಕ ಹವಾಮಾನವು 1880ರಿಂದ 1890ರವರೆಗೆ ಅಂದ್ರೆ 100 ವರ್ಷಗಳಲ್ಲಿ 1°C ತಾಪಮಾನ ಏರಿತ್ತು. ಅದಾದ ನಂತರ 20 ವರ್ಷದಲ್ಲಿ 1.5°C ಅಷ್ಟು ಏರಿತು. 2016ರಲ್ಲಿ ಇದು ದಾಖಲೆ ತಾಪಮಾನ ಏರಿಕೆ ನಾವು ಕಂಡಿದ್ದೇವೆ. ಇದೇ ರೀತಿ ತಾಪಮಾನ ಏರಿಕೆ ಮುಂದುವರೆದರೆ 2100ರ ವೇಳೆಗೆ 6.4°C ಏರಿಕೆ ಆಗಬಹುದು ಅಂತ ಹವಾಮಾನ ಸಂಶೋಧನಾ ಇಲಾಖೆ ಘಟಕವು ತಿಳಿಸ್ತಾ ಇದೆ. ಸುಮಾರು 6°C ಹೆಚ್ಚಳ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸ್ತಾರೆ. ಈ ಜಾಗತಿಕ ತಾಪಮಾನಕ್ಕೆ ಕಾರಣಗಳನ್ನು ನೋಡಿದಾಗ ನಾವು ಮುಖ್ಯವಾಗಿ ನಾವು ನೈಸರ್ಗಿಕ ಕಾರಣಗಳನ್ನು ಹೇಳಬಹುದು ಮತ್ತು ಮಾನವ ಚಟುವಟಿಕೆ ಅಥವಾ ಕೃತಿಗಳಿಂದ ಆಗುವಂತಹ ಕಾರಣಗಳನ್ನು ಕೊಡಬಹುದು. ನೈಸರ್ಗಿಕ ಕಾರಣಗಳಲ್ಲಿ ಮೊದಲನೇದಾಗಿ ಸೂರ್ಯನ ಬೆಳಕಿನ ತೀವ್ರತೆ ಹೆಚ್ಚಾದಂತೆ ಭೂಮಿಗೆ ಅದು ಹತ್ತಿರ ಆದಾಗಿಂದ ಭೂಮಿಯ ಉಷ್ಣಾಂಶ ಹೆಚ್ಚಾಗ್ತಿದೆ. ಅದೊಂದು. ಮತ್ತೊಂದು ಕಾರಣ ಏನಂದ್ರೆ ನಾವು ಹಸಿರುಮನೆ ಅನಿಲ ಅಂತ ಹೇಳ್ತೀವಿ. ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂತ ಕರಿತೀವಿ. ಇಲ್ಲಿ ವಿವಿಧ ರೀತಿಯ ಅನಿಲಗಳು ಏನು ವಾತಾವರಣಕ್ಕೆ ಸೇರ್ತಾ ಇದಾವೆ. ಅನಿಲಗಳಾದ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಅಂತ ಅನಿಲಗಳು, ಇವು ಸೂರ್ಯನ ಕಿರಣಗಳನ್ನು ಹಿಡಿದಿಟ್ಕೊಂಡು ಭೂಮಿಯ ಉಷ್ಣಾಂಶವನ್ನು ಹೆಚ್ಚುದಲ್ಲಿ ತಾಪಮಾನ ಏರಿಕೆಗೆ ಕಾರಣವಾಗ್ತಾ ಇದೆ. ಇದನ್ನು ನಾವು ಹಸಿರುಮನೆ ಪರಿಣಾಮ ಅಂತ ಕರಿತೀವಿ. ಈ ಅನಿಲಗಳು ಓಜೋನ್ ಪದರದ ನಾಶಕ್ಕೂ ಇದು ಕಾರಣವಾಗ್ತಾ ಇದೆ. ಹವಾಮಾನ ಏರಿಕೆಗೆ ಮತ್ತೊಂದು ಮೂಲ ಕಾರಣ ಅಂದರೆ ಜ್ವಾಲಾಮುಖಿ ಸ್ಫೋಟಗಳು. ಜ್ವಾಲಾಮುಖಿ ಸ್ಫೋಟ ಆದಾಗ ಏನಾಗ್ತಾ ಇದೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೂದಿ ವಾತಾವರಣಕ್ಕೆ ಬಿಡುಗಡೆ ಮಾಡ್ತಾ ಇದೆ. ಹೆಚ್ಚುವರಿಯಾದ ಈ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಅನಿಲವು ಏನ್ಮಾಡುತ್ತೆ, ಭೂಮಿಯ ಉಷ್ಣತೆಯನ್ನು ಹೆಚ್ಚು ಮಾಡ್ತಾ ಇದೆ. ಈಗಾಗಲೇ ನಾವು 25% ಅಧಿಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾತಾವರಣಕ್ಕೆ ತೂರಿದ್ದೇವೆ. ಮತ್ತೊಂದು ಅನಿಲ ಅದು ಜಾಗತಿಕ ತಾಪಮಾನಕ್ಕೆ ಕಾರಣ ಯಾವುದು ಅಂತಂದ್ರೆ ಅದು ಮೀಥೇನ್. ಇದು ಮೀಥೇನ್ ಇಂಗಾಲದ ಡೈಆಕ್ಸೈಡ್ಗಿಂತ 20 times ಹೆಚ್ಚು ಶಾಖವನ್ನು ತಡೆಹಿಡಿಯುವ ಸಾಮರ್ಥ್ಯ ಅದು ಹೊಂದಿದೆ. ಮೀಥೇನ್ ಸಾಮಾನ್ಯವಾಗಿ ಭೂಕುಸಿತ ಇರಬಹುದು, ಜಾನುವಾರು ಸಾಗಾಣಿಕೆಯಿಂದ ಇರಬಹುದು, ಅಥವಾ ಪೆಟ್ರೋಲಿಯಂ ಘಟಕದಿಂದ ಇರಬಹುದು, ಕಲ್ಲಿದ್ದಲು ಗಣಿಗಾರಿಕೆ ಮತ್ತು ಕೈಗಾರಿಕಾ ತ್ಯಾಜ್ಯಗಳಿಂದ ಇವು ಬಿಡುಗಡೆ ಆಗ್ತಿದೆ. ಸೊ ಇದು ತಾಪಮಾನಕ್ಕೆ ಕಾರಣವಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ನಾವು ಮಾನವ ಚಟುವಟಿಕೆಯಿಂದ ಕಾರಣ ಹೇಳಬೇಕು ಅಂದ್ರೆ, ಮೊದಲನೇದಾಗಿ ಮಾನವ ಚಟುವಟಿಕೆಗಳು ಪರಿಸರದ ಮೇಲೆ ಬಹು ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ. ಮೊದಲನೇದಾಗಿ ಕೈಗಾರಿಕಾ ಪ್ರಗತಿ, ನಾವು ಕೈಗಾರಿಕಾ ಪ್ರಗತಿ ಆದಂಗೆ ಅತಿಯಾದ ಇಂಧನ ಬಳಕೆ ಆದ್ರಿಂದ ವಾತಾವರಣದಲ್ಲಿ ಹೆಚ್ಚು ಉಷ್ಣಾಂಶ ಹೆಚ್ಚಾಗ್ತಾ ಇದೆ. ಆಮೇಲೆ ವಾಹನಗಳ ಹೆಚ್ಚಳದಿಂದ, ಸೊ ಅದು ಹೊರಸೂಸುವ ಅಥವಾ ಹೊಗೆಯಿಂದ ತಾಪಮಾನವನ್ನು ಹೆಚ್ಚಿಸ್ತಾ ಇದೆ. ಇದು ನಾವು ಹೇಳಬೇಕು ಅಂದ್ರೆ ಜಾಗತಿಕ ತಾಪಮಾನಕ್ಕೆ ಈ ಮಾಲಿನ್ಯವೇ ಅತಿ ದೊಡ್ಡ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಗ್ರೀನ್ ಹೌಸ್ ಗ್ಯಾಸ್ ಅನಿಲಗಳು ಇವೇನ್ ಮಾಡುತ್ತೆ, ಶಾಖವನ್ನು ಹಿಡಿದಿಟ್ಕೊಂಡು ಭೂಮಿಯಿಂದ ಹೊರ ಹೋದಂತೆ ತಡೆದು ಭೂಮಿ ಉಷ್ಣತೆಯನ್ನು ಹೆಚ್ಚು ಮಾಡ್ತಾ ಇದೆ. ಮಾನವನ ಮತ್ತೊಂದು ಕಾರಣ ಅಂದ್ರೆ ಅದು ಗಣಿಗಾರಿಕೆ ಇರ್ಬೋದು, ಅಥವಾ ಪಳೆಯುಳಿಕೆ ಇಂಧನ ಸುಡುವಿಕೆಯಿಂದ ಇರ್ಬೋದು, ಅವನ ಆಧುನಿಕ ಜೀವನ ಶೈಲಿ ಇರ್ಬೋದು, ಇವೆಲ್ಲ ಅಧಿಕ ಪ್ರಮಾಣದ ಇಂಧನವನ್ನು ಉರಿಸುವುದರಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ರಾಸಾಯನಿಕಗಳು ವಾತಾವರಣದಲ್ಲಿ ಸೇರ್ತಾ ಇದಾವೆ. ಆಮೇಲೆ ಇನ್ನೊಂದು ಮತ್ತೊಂದು ಜಾನುವಾರುಗಳ ಸಾಗಾಣಿಕೆ. ಜಾನುವಾರುಗಳ ಸಾಗಾಣಿಕೆ ಹೇಗೆ ಪರಿಣಾಮ ಉಂಟು ಮಾಡುತ್ತೆ? ಜಾನುವಾರು ಸಾಗಾಣಿಕೆಯಿಂದ ಅನಿಲಗಳು ಗ್ರೀನ್ ಹೌಸ್ ಗ್ಯಾಸ್ಗಳು ಉತ್ಪಾದನೆಗೆ ಎಸ್ಪೆಷಲಿ ಮೀಥೇನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಇವು 14.5% ಅಷ್ಟು ಗ್ರೀನ್ ಹೌಸ್ ಗ್ಯಾಸ್ಗೆ ಪರಿಣಾಮ ಬೀರ್ತಾ ಇದೆ. ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗ್ತದೆ ಜಾನುವಾರು ಸಾಕಣೆಯಿಂದ. ಮತ್ತೊಂದು ಕಾರಣ ಅಂದ್ರೆ ಅರಣ್ಯನಾಶ. ಓಕೆ, ಸೊ ಇದರಿಂದ ಏನಾಗ್ತಾ ಇದೆ, ನಮ್ಮ ಮಾನವನು ಅವನ ಸಂಪರ್ಕಕ್ಕಾಗಿ ಇರ್ಬೋದು ಅಥವಾ ಮನೆ ಕಟ್ಟಕ್ಕಾಗಿ ಇರ್ಬೋದು, ಇದನ್ನು ಹೆಚ್ಚೆಚ್ಚು ಮರಗಳನ್ನು ಕಡಿತಾ ಇದ್ದಾನೆ. ಈಗ ನಿರಂತರವಾಗಿ ನಾವು ಅರಣ್ಯ ನಾಶ ಮಾಡಿದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ಉಷ್ಣತೆಯನ್ನು ಹೆಚ್ಚಾಗ್ತದೆ. ಯಾಕಂದ್ರೆ ನಮಗೆ ಗೊತ್ತು, ಮರಗಳು ಸಾಮಾನ್ಯವಾಗಿ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ. ಅರಣ್ಯ ನಾಶ ಆದಾಗ ಸೊ ಅದು ಕಾರ್ಬನ್ ಡೈಆಕ್ಸೈಡ್ ಅಂಶ ಜಾಸ್ತಿಯಾಗಿ ಅದು ಉಷ್ಣತೆಗೆ ಕಾರಣವಾಗ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಿಗೆ ಮನುಷ್ಯನ ದಿನನಿತ್ಯದ ಚಟುವಟಿಕೆ ಏನಿದೆಯೋ ಈ ಎಲ್ಲಾ ಚಟುವಟಿಕೆಗಳು ಕೂಡ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ಲಿಕ್ಕೆ ಕಾರಣವನ್ನು ಉಂಟು ಮಾಡ್ತದೆ. ಇವತ್ತು ನಾವು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಮರಗಳನ್ನು ಕಡಿತೀವಿ ಅಥವಾ ಅರಣ್ಯ ನಾಶವನ್ನು ಮಾಡ್ತೀವಿ. ರಸ್ತೆಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಮರಗಳನ್ನು ಕಡಿತೀವಿ ಮತ್ತೆ ಅರಣ್ಯವನ್ನ ನಾಶ ಮಾಡ್ತೀವಿ. ಹೀಗೆ ಸಾಕಷ್ಟು ಪ್ರಮಾಣದಲ್ಲಿ ಅರಣ್ಯವನ್ನ ನಾಶ ಮಾಡಿದ ಪರಿಣಾಮ ಇದು ಬಹಳ ದೊಡ್ಡ ಕೊಡುಗೆಯನ್ನ ನೀಡಿದೆ ಜಾಗತಿಕ ತಾಪಮಾನ ಹೆಚ್ಚಳ ಆಗ್ಲಿಕ್ಕೆ. ಮತ್ತೆ ಏನು ಇಲ್ಲಿ ಉತ್ಪಾದನೆ ಆಗ್ತಿದ್ಯೋ, ತಾವು ಹೇಳಿದಾಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ಅದನ್ನ ಹೀರಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡತಕ್ಕಂತಹ ಅರಣ್ಯ ನಮಗೆ ಇಲ್ಲ, ಅರಣ್ಯ ಸಾಕಷ್ಟು ಕಡಿಮೆ ಆಗಿದೆ. ಹೀಗೆ ಈ ಎಲ್ಲಾ ಚಟುವಟಿಕೆಗಳು ಕೂಡ ನಮ್ಮ ಜಾಗತಿಕ ತಾಪಮಾನವನ್ನ ಹೆಚ್ಚಳ ಮಾಡೋದ್ರಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿವೆ ಅನ್ನುವಂಥದ್ದು. ಹೀಗೆ ಹೆಚ್ಚಾದಂತಹ ಈ ತಾಪಮಾನ ಏನಿದೆಯೋ ಇದು ಜಾನುವಾರುಗಳ ಮೇಲೆ ಎರಡು ತರದ ಪರಿಣಾಮವನ್ನ ಬೀರುತ್ತೆ. ಒಂದು ಪ್ರತ್ಯಕ್ಷವಾಗಿ ಅಥವಾ ನೇರವಾಗಿ ಬೀರತಕ್ಕಂಥದ್ದು, ಮತ್ತೊಂದು ಪರೋಕ್ಷವಾಗಿ ಪರಿಣಾಮಗಳನ್ನ ಉಂಟು ಮಾಡತಕ್ಕಂಥದ್ದು. ಈ ಪ್ರತ್ಯಕ್ಷವಾಗಿ ಅಥವಾ ನೇರವಾಗಿ ಜಾನುವಾರುಗಳ ಮೇಲೆ ಈ ಜಾಗತಿಕ ತಾಪಮಾನ ಅನ್ನುವಂಥದ್ದು ಹೇಗೆ ಪರಿಣಾಮವನ್ನ ಉಂಟು ಮಾಡ್ತಾ ಇದೆ? ಜಾಗತಿಕ ತಾಪಮಾನ ಅಂತಕ್ಕಂಥದ್ದು ವಾತಾವರಣದಲ್ಲಿ ಅತಿ ಹೆಚ್ಚಾಗ್ತಕ್ಕಂಥ ಉಷ್ಣಾಂಶತೆ ಪರಿಣಾಮವಾಗಿ ಉಂಟಾಗುತ್ತೆ. ಸೊ ಈ ವಾತಾವರಣದಲ್ಲಿ ಅತಿ ಹೆಚ್ಚು ಉಂಟಾಗ್ತಕ್ಕಂಥ ಶಾಖದಿಂದ ಪ್ರಾಣಿ ಸಂಕುಲವು ಶಾಖದ ಒತ್ತಡಕ್ಕೆ ಒಳಗಾಗುತ್ತೆ. ಈ ಶಾಖದ ಒತ್ತಡ ಅಂತಕ್ಕಂಥದ್ದು ಪ್ರಾಣಿಗಳ ಉತ್ಪಾದನೆ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಸೊ ಈ ನೇರ ಪರಿಣಾಮಗಳು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಪ್ರಾಣಿಗಳ ಬೆಳವಣಿಗೆ ಆಗ್ಬೋದು ಅಥವಾ ಆಹಾರ ಸೇವನೆ ಆಗ್ಬೋದು, ಅವುಗಳ ಸಂತಾನೋತ್ಪತ್ತಿ ಆಗ್ಬೋದು, ಮತ್ತೆ ಅವುಗಳ ರೋಗ ನಿರೋಧಕ ಶಕ್ತಿ ಆಗ್ಬೋದು, ಮತ್ತೆ ಅವುಗಳ ಪರಿಸರ ಜೊತೆ ಹೊಂದಾಣಿಕೆ ಆಗಬಹುದು. ಈ ಎಲ್ಲ ಅಂಶಗಳ ಮೇಲೆ ಅವು ನೇರ ಪರಿಣಾಮವನ್ನು ಬೀರುತ್ತೆ. ಸೊ ಈ ನೇರ ಪರಿಣಾಮಗಳಿಂದ ಏನಾಗುತ್ತೆ ಅಂದರೆ ಪ್ರಾಣಿಗಳು ಶಾಖ ಒತ್ತಡಕ್ಕೆ ಒಳಗಾಗಿ ಅವು ತನ್ನ ಉತ್ಪಾದನೆಯಲ್ಲಿ ಮತ್ತೆ ಅದರ ಕಾರ್ಯಕ್ಷಮತೆಯಲ್ಲಿ ಅವು ಗಣನೀಯವಾಗಿ ಕುಂಠಿತಗೊಳ್ಳುತ್ತೆ. ಹೀಗೆ ಕುಂಠಿತಗೊಂಡ ಹೋದಂತೆಲ್ಲ ಏನಾಗುತ್ತೆ, ಆರ್ಥಿಕ ಹೊರೆ ಅಂತಕ್ಕಂಥದ್ದು ಅದನ್ನು ಸಾಕತಕ್ಕಂಥ ರೈತನ ಮೇಲೆ ಉಂಟಾಗುತ್ತೆ. ಸೊ ಇದು ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ರೈತನ ಒಂದು ಆರ್ಥಿಕ ಹೊರೆ, ಅದು ಆತನ ಜೀವನೋಪಾಯಕ್ಕೂ ಸಹ ಹೊಡೆತ ಬೀಳುತ್ತೆ. ಸೊ ಹೀಗೆ ಒಂದೊಂದು ಅಂಶಗಳನ್ನು ಈಗ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಪ್ರಾಣಿಗಳ ಬೆಳವಣಿಗೆ. ಸೊ ಬೆಳವಣಿಗೆ ಅಂತಂದರೆ ಪ್ರಾಣಿಗಳು ಶಾಖ ಒತ್ತಡಕ್ಕೆ ಉಂಟಾದಾಗ ಅವುಗಳು ಸಾಮಾನ್ಯವಾಗಿ ಆಹಾರ ಸೇವನೆಯನ್ನು ಕುಂಠಿತಗೊಳಿಸುತ್ತೆ. ಸೊ ಇತ್ತೀಚಿನ ವರದಿ ಪ್ರಕಾರ ಪ್ರಾಣಿಗಳು ಶಾಖ ಒತ್ತಡಕ್ಕೆ ಒಳಗಾದಾಗ 10-15% ಅಷ್ಟು ತನ್ನ ಆಹಾರ ಸೇವನೆಯನ್ನು ಕುಂಠಿತಗೊಳಿಸುತ್ತೆ. ಸೊ ಇದರಿಂದ ಏನಾಗುತ್ತೆ, ದೇಹದ ತೂಕ ಸ್ವಾಭಾವಿಕವಾಗಿ ಕಮ್ಮಿ ಆಗುತ್ತೆ, ಮತ್ತೆ ದೈನಂದಿನ ಸರಾಸರಿ ತೂಕದ ಹೆಚ್ಚಳ ಸಹ ಕಮ್ಮಿ ಆಗುತ್ತೆ, ಮತ್ತೆ ಆಹಾರ ಪರಿವರ್ತನೆಯ ದಕ್ಷತೆ, ಸಾಮಾನ್ಯವಾಗಿ ಬ್ರಾಯ್ಲರ್ ಕೋಳಿಗಳಲ್ಲಾಗ್ಬೋದು ಅಥವಾ ಮಾಂಸದ ಕುರಿಗಳಲ್ಲಾಗ್ಬೋದು, ಆಹಾರ ಪರಿವರ್ತನೆ ದಕ್ಷತೆ ಅಂತ ಹೇಳ್ತೀವಿ. ಅಂದ್ರೆ ಅದು ಎಷ್ಟು ಆಹಾರವನ್ನ ತಗೊಳುತ್ತೋ ಅದರ ಒಂದಷ್ಟು ಅಂಶವನ್ನ ಅದು ಮಾಂಸವಾಗಿ ಅಥವಾ ಮೊಟ್ಟೆಯಾಗಿ ಅಥವಾ ಹಾಲಾಗಿ ಅದು ಪರಿವರ್ತನೆ ಮಾಡಬೇಕಾಗುತ್ತೆ. ಸೊ ಆ ಪರಿವರ್ತನೆ ದಕ್ಷತೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಕಮ್ಮಿ ಆಗುತ್ತೆ. ಸೊ ಯಾಕೆ ಅಂದ್ರೆ ಶಾಖ ಒತ್ತಡಕ್ಕೆ ಒಳಗಾದಂತಹ ಪ್ರಾಣಿ ಸಂಕುಲವು ಆಹಾರ ಸೇವನೆ ಬದಲು ತನ್ನ ನೀರಿನ ಸೇವನೆಯನ್ನು ಜಾಸ್ತಿ ಮಾಡುತ್ತೆ. ಸೊ ನೀರಿನ ಸೇವನೆ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ, ಆಹಾರದ ಸೇವನೆ ಕಮ್ಮಿ ಆದಾಗ ಅದರ ಉತ್ಪಾದನೆಯು ಸಹ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಮತ್ತೆ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಪ್ರಾಣಿಗಳ ಹಾಲು ಉತ್ಪಾದನೆಯಲ್ಲಿ ಹಾಲಿನ ಗುಣಮಟ್ಟ ಆಗ್ಬೋದು, ಹಾಲಿನ ಗುಣಮಟ್ಟದಲ್ಲಿ ಲ್ಯಾಕ್ಟೋಸ್ ಆಗ್ಬೋದು, ಸರ್ಕಾರ ಪಿಷ್ಟ ಅಂತ ನಾವೇನ್ ಕರಿತೀವಿ ಹಾಲಿನ ಗುಣಮಟ್ಟದಲ್ಲಿ, ಮತ್ತೆ ಹಾಲಿನ ಕೊಬ್ಬಿನಾಂಶ ಮಿಲ್ಕ್ ಫ್ಯಾಟ್ ಅಂತ ಕರಿತೀವಿ, ಮತ್ತೆ ಹಾಲಿನ ಪ್ರೋಟೀನ್ ಅದು ಸಹ ಸ್ವಾಭಾವಿಕವಾಗಿ ಕುಂಠಿತಗೊಳ್ಳುತ್ತೆ. ಮತ್ತೆ ಈ ಮಾಂಸದ ಕೋಳಿಗಳಲ್ಲಿ ಬಂದಾಗ ದೇಹದ ಗಾತ್ರ, ದೇಹದ ತೂಕ, ಮತ್ತೆ ಈ ಹಂದಿಗಳಲ್ಲಿ ಫ್ಯಾಟ್ ಅಂತ ನಾವೇನು ಹೇಳ್ತೀವಿ ಬಾರ್ ಅಂತ ಹೇಳಿ ಅದರ ಒಂದು ಇದು ಸಹ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ಕೋಳಿಗಳಲ್ಲಿ ಆಹಾರ ಪರಿವರ್ತನೆ ದರ ಕಮ್ಮಿ ಆದಾಗ ಏನಾಗುತ್ತೆ, ಮೊಟ್ಟೆಯ ಚಿಪ್ಪಿನ ಶಕ್ತಿ ಕಮ್ಮಿ ಆಗುತ್ತೆ, ಮೊಟ್ಟೆಯ ಮೇಲಿರ್ತಕ್ಕಂಥ ಮೊಟ್ಟೆಯ ಚಿಪ್ಪಿನ ಶಕ್ತಿ ಕಮ್ಮಿ ಆಗುತ್ತೆ, ಮತ್ತೆ ಮೊಟ್ಟೆಯ ದ್ರವ್ಯರಾಶಿ ಅಥವಾ ತೂಕ ಅಂತ ನಾವು ಹೇಳ್ತೀವಿ ಅದು ಸಹ ಸ್ವಾಭಾವಿಕವಾಗಿ ಕಮ್ಮಿ ಆಗುತ್ತೆ. ಸೊ ಈ ತರ ಶಾಖದ ಒತ್ತಡಕ್ಕೆ ಒಳಗಾದಂತಹ ಪ್ರಾಣಿಗಳಲ್ಲಿ ಉತ್ಪಾದನೆಯ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಮತ್ತೆ ಮುಂದುವರೆದು ನಾವು ನೋಡಬೇಕು ಅಂದ್ರೆ ಪ್ರಾಣಿಗಳ ಸಂತಾನೋತ್ಪತ್ತಿ. ಈಗ ಸಂತಾನೋತ್ಪತ್ತಿಗೆ ಬಂದಾಗ ಪ್ರಾಣಿಗಳಲ್ಲಿ ಎರಡೂ ಲಿಂಗಗಳಲ್ಲಿ ಹೆಣ್ಣಾಗ್ಬೋದು ಅಥವಾ ಗಂಡಾಗ್ಬೋದು, ಹೋರಿಗಳಲ್ಲಾದ್ರೂ ಸಹ ಅಥವಾ ಹಸುಗಳಲ್ಲಾದ್ರೂ ಸಹ ನೇರ ಪರಿಣಾಮವನ್ನು ಬೀರುತ್ತೆ. ಪ್ರಮುಖವಾಗಿ ನಾವು ನೋಡೋದಾದ್ರೆ ಹೋರಿಗಳಲ್ಲಿ ಅವುಗಳ ವೀರ್ಯದ ಗುಣಮಟ್ಟ, ಸೊ ಮತ್ತೆ ಫಲವತ್ತಾದ ವೀರ್ಯದ ಉತ್ಪಾದನೆ, ಮತ್ತೆ ವೃಷಣದ ಒಂದು ಟೆಂಪರೇಚರ್ ಆಗ್ಬೋದು ಅಥವಾ ಒಂದು ಉಷ್ಣಾಂಶ ಆಗ್ಬೋದು, ಅದು ಅಧಿಕವಾದಾಗ ಏನಾಗುತ್ತೆ, ಸ್ವಾಭಾವಿಕವಾಗಿ ವೀರ್ಯ ಉತ್ಪಾದನೆ ಗಣನೀಯವಾಗಿ ಕುಂಠಿತಗೊಳ್ಳುತ್ತೆ. ಮತ್ತೆ ಈ ಹಸುಗಳಲ್ಲಿ ನೋಡೋದಾದ್ರೆ ನಾವು ಸಂತಾನೋತ್ಪತ್ತಿ ಕಾರ್ಯಕ್ಷಮತೆ ಯಾವ ರೀತಿ ಕಮ್ಮಿ ಆಗುತ್ತೆ ಅನ್ನೋದಂದ್ರೆ ಇತ್ತೀಚಿನ ವರದಿ ಪ್ರಕಾರ ಏನಂತ ಹೇಳ್ತಾರೆ, ದೇಹದ ಉಷ್ಣಾಂಶ 39.5 degrees ತಲುಪಿದಾಗ ಸಂತಾನೋತ್ಪತ್ತಿಯ ಒಂದು ಕಾರ್ಯಕ್ಷಮತೆ ಗಣನೀಯವಾಗಿ ಕುಂಠಿತಗೊಳ್ಳುತ್ತೆ. ಸೊ ಹೇಗೆ ಅಂತಂದ್ರೆ ದುರ್ಬಲವಾದಂತಹ ಒಂದು ಅಂಡಾಣು ಬೆಳವಣಿಗೆ, ಮತ್ತೆ ದುರ್ಬಲಗೊಂಡಂತಹ ಭ್ರೂಣದ ಬೆಳವಣಿಗೆ, ಮತ್ತೆ ಹಾರ್ಮೋನ್ ಸ್ರವಿಕೆ ಅಂದ್ರೆ ಸಂತಾನೋತ್ಪತ್ತಿಗೆ ಬೇಕಾದಂತಹ ಹಾರ್ಮೋನ್ಗಳ ಸ್ರವಿಕೆ, ಲೂಟಿನೈಸಿಂಗ್ ಹಾರ್ಮೋನ್ ಆಗ್ಬೋದು, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ FSH ಅಂತ ನಾವೇನು ಹೇಳ್ತೀವಿ ಅದು ಹಾರ್ಮೋನ್ಗಳಾಗ್ಬೋದು, ಆ ಹಾರ್ಮೋನ್ಗಳ ಸ್ರವಿಕೆ ಅಂತಕ್ಕಂಥದ್ದು ಗಣನೀಯವಾಗಿ ಕುಂಠಿತಗೊಳ್ತಾ ಹೋಗುತ್ತೆ. ಮತ್ತೆ ಆರಂಭಿಕ ಭ್ರೂಣದ ಸಾವು, ಮತ್ತೆ ಅಂಡಾಶಯದಲ್ಲಿ ಅಂಡಾಣುಗಳ ಬೆಳವಣಿಗೆ ಡೈನಾಮಿಕ್ಸ್ ಅಂತ ನಾವೇನು ಹೇಳ್ತೀವಿ ಅದು ಬೇರುಪೇರು ಆಗುತ್ತೆ. ಮತ್ತೆ ಈ ಶಾಖ ಒತ್ತಡಕ್ಕೆ ಉಂಟಾದಂತಹ ಪ್ರಾಣಿಗಳಲ್ಲಿ ಅನುಚಿತವಾದಂತಹ ಅಥವಾ ಸರಿ ಇಲ್ಲದಂತ ಋತುಚಕ್ರ ಬರುತ್ತೆ. ಈಗ ಸ್ವಾಭಾವಿಕವಾಗಿ ನಾವು ಹಸುಗಳಲ್ಲಿ 21 days ಋತುಚಕ್ರ ಅಂತ ನಾವು ಕರಿತೇವೆ. ಸೊ ಈ ಶಾಖದ ಒತ್ತಡಕ್ಕೆ ಉಂಟಾದಂತಹ ಪ್ರಾಣಿಗಳಲ್ಲಿ ಆ ಋತುಚಕ್ರ ಅಂತಕ್ಕಂಥದ್ದು ಅನುಚಿತವಾಗಿರುತ್ತೆ, ಸರಿಯಾಗಿ ಬರಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅದರ ಒಂದು ನೆಕ್ಸ್ಟ್ ಮುಂದಿನ ಪೀಳಿಗೆಯನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಸಹ ಸ್ವಾಭಾವಿಕವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ದುರ್ಬಲವಾದಂತಹ ಗರ್ಭಾಶಯ, ಈ ದುರ್ಬಲ ಗರ್ಭಾಶಯ ಅಂತಕ್ಕಂಥದ್ದು ಈ ಶಾಖ ಒತ್ತಡಕ್ಕೆ ಒಳಗಾದಂತಹ ಪ್ರಾಣಿಗಳಲ್ಲಿ ಕಂಡು ಬರೋದ್ರಿಂದ ಒಟ್ಟಾರೆ ನಾವು ಹೇಳಬೇಕು ಅಂದ್ರೆ ಸಂತಾನೋತ್ಪತ್ತಿಯ ಮೇಲೂ ಸಹ ಈ ಶಾಖ ಒತ್ತಡ ಅಂತಕ್ಕಂಥದ್ದು ನೇರ ಪರಿಣಾಮವನ್ನು ಬೀರುತ್ತೆ. ಮುಂದುವರೆದು ನಾವು ನೋಡೋದಾದ್ರೆ ಪ್ರಾಣಿಗಳಲ್ಲಿ ಪ್ರಾಣಿಗಳ ಹೊಂದಾಣಿಕೆ, ಅಂದ್ರೆ ಪ್ರಾಣಿಗಳು ತನ್ನ ಪರಿಸರಕ್ಕೆ ಯಾವ ರೀತಿ ಹೊಂದಿಕೊಳ್ಳುತ್ತೆ. ಸ್ವಾಭಾವಿಕವಾಗಿ ಪ್ರಾಣಿಗಳು ಸ್ವಲ್ಪ ಉಷ್ಣಾಂಶದ ಏರುಪೇರು ಆದರೂ ಸಹ ತನ್ನಲ್ಲಿರ್ತಕ್ಕಂಥ ಶಾರೀರಿಕವಾದಂಥ ಕೆಲವೊಂದು ಪ್ರಕ್ರಿಯೆಗಳ ಮುಖಾಂತರ ಅದು ತನ್ನ ಹೊಂದಾಣಿಕೆಯನ್ನು ಕಾಪಾಡಿಕೊಳ್ಳುತ್ತೆ. ಅದರಲ್ಲಿ ಪ್ರಮುಖವಾಗಿ ಉಸಿರಾಟದ ದರ ಆಗ್ಬೋದು, ಉಸಿರಾಟದ ದರ ಹೆಚ್ಚಾಗುತ್ತೆ. ಸೊ ಈಗ ಶಾಖ ಒತ್ತಡಕ್ಕೆ ಒಳಗಾದಂಥ ಪ್ರಾಣಿಗಳಲ್ಲಿ ಉಸಿರಾಟದ ದರ ಹೆಚ್ಚಾಗುತ್ತೆ, ಮತ್ತೆ ನಾಡಿ ಬೆಳೆತ ಜಾಸ್ತಿ ಆಗುತ್ತೆ, ಮತ್ತೆ ಕಾರ್ಟಿಕೋಟ್ರೋಪಿನ್ ಮತ್ತು ಸೊಮಟೋಟ್ರೋಪಿನ್ ಅಂತಕ್ಕಂಥ ಹಾರ್ಮೋನ್ಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಶಾಖ ಒತ್ತಡದಿಂದ ಪ್ರಾಣಿಗಳು ತನ್ನ ಬೆಳವಣಿಗೆ ಹಾರ್ಮೋನ್ ಅನ್ನು ಸಹ ಕುಂಠಿತಗೊಳ್ಳುತ್ತೆ. ಸೊ ಉತ್ಪಾದನೆ ಮತ್ತು ತನ್ನ ಮೇಂಟೆನೆನ್ಸ್ ಅಥವಾ ಹೊಂದಾಣಿಕೆಗೆ ಏನು ಬೇಕಾಗಿರುತ್ತೋ ಸೊ ಆದರೂ ಸಹ ಏರುಪೇರು ಆಗ್ತಾ ಹೋಗುತ್ತೆ. ಮತ್ತು ಇದ್ರ ಮುಖಾಂತರ ನಾನು ಮುಂಚೆನೆ ಹೇಳಿದಂಗೆ ಈ ಥರ ಶಾಖ ಒತ್ತಡಕ್ಕೆ ಒಳಗಾದಂಥ ಪ್ರಾಣಿಗಳು ಸಾಮಾನ್ಯವಾಗಿ ಅತಿ ಹೆಚ್ಚು ನೀರನ್ನು ಸೇವನೆ ಮಾಡುತ್ತೆ. ಸೊ ನಾವೆಲ್ಲ ಬೇಸಿಗೆಯಲ್ಲಿ ನೋಡಿರ್ಬೋದು ಕೋಳಿಗಳ ಉತ್ಪಾದನೆಯಲ್ಲಿ ಬೇಸಿಗೆಯಲ್ಲಿ ತನ್ನ ಆಹಾರ ಸೇವನೆಗಿಂತ ನೀರಿನ ಸೇವನೆಯನ್ನು ಜಾಸ್ತಿ ಮಾಡ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಪ್ರಾಣಿಗಳ ಕಾರ್ಯಕ್ಷಮತೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಮುಂದುವರೆದು ನೋಡಬೇಕು ಅನ್ನೋಂಗಿದ್ರೆ ನಾವು ಉಷ್ಣಾಂಶದ ಒತ್ತಡ ಅಂತಕ್ಕಂಥದ್ದು ಪ್ರಾಣಿಗಳ ರೋಗಗಳ ಮೇಲೂ ಸಹ ನೇರ ಪರಿಣಾಮವನ್ನು ಬೀರುತ್ತೆ. ಸೊ ರೋಗಗಳ ಮೇಲೆ ಹೇಗೆ ನೇರ ಪರಿಣಾಮ ಬೀರುತ್ತೆ ಅನ್ನೋದ್ರೆ, ಪ್ರಾಣಿಗಳು ಸ್ವಾಭಾವಿಕವಾಗಿ ತನ್ನ ರೋಗ ಪ್ರತಿರೋಧಕ ಶಕ್ತಿ ಅಂತಕ್ಕಂಥದ್ದು ಎಲ್ಲ ಪ್ರಾಣಿಗಳು ಸ್ವಾಭಾವಿಕವಾಗಿರುತ್ತೆ. ಉಷ್ಣಾಂಶದ ಒತ್ತಡಕ್ಕೆ ಒಳಗಾದಂಥ ಪ್ರಾಣಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಸ್ವಾಭಾವಿಕವಾಗಿ ಕಮ್ಮಿ ಆಗುತ್ತೆ. ಸೊ ಹೀಗೆ ಕಮ್ಮಿ ಆದಂಥ ರೋಗ ನಿರೋಧಕ ಶಕ್ತಿ ಏನಾಗುತ್ತೆ, ಪ್ರಾಣಿಗಳನ್ನು ಹಲವಾರು ರೋಗಗಳಿಗೆ ತುತ್ತಾಗುವ ರೀತಿ ಉಂಟು ಮಾಡುತ್ತೆ. ಸೊ ಸ್ವಾಭಾವಿಕವಾಗಿ ನಾವು ನೋಡೋದಾದ್ರೆ ಬೇಸಿಗೆಯಲ್ಲಿ ಕೆಚ್ಚಲು ಬಾವು ಜಾಸ್ತಿ ನಾವು ಕಾಣ್ಬೋದು. ಮತ್ತೆ ಈ ಹಂದಿಗಳಲ್ಲಿ ಕರುಳಿನ ಗಾಯಗಳಾಗ್ಬೋದು, ಕರುಳಿನ ಗಾಯಗಳು ಬೇಸಿಗೆಯಲ್ಲಿ ಕಾಣ್ಬರುತ್ತೆ. ಮತ್ತೆ ಈ ಕೋಳಿಗಳಲ್ಲಿ ಸಾಮಾನ್ಯವಾಗಿ ಕೋಳಿ ಜ್ವರ ಅಂತ ನಾವೇನು ಹೇಳ್ತೀವಿ, ಏವಿಯನ್ ಇನ್ಫ್ಲೂಯೆನ್ಸಾ, ಮೆರೆಕ್ಸ್ ಕಾಯಿಲೆ ಆಗ್ಬೋದು. ಮತ್ತೆ ಈ ಹಸುಗಳಲ್ಲಿ ಕಾಲುಬಾಯಿ ರೋಗ, ದೊಡ್ಡ ರೋಗ, ರಿಂಡರ್ ಪೆಸ್ಟ್ ಅಂತ ನಾವೇನು ಹೇಳ್ತೀವಿ. ಮತ್ತೆ ಈ ಶಾಖ ಒತ್ತಡಕ್ಕೆ ಒಳಗಾದಂಥ ಪ್ರಾಣಿಗಳು ಈ ರೋಗವಾಹಕಗಳಂತ ನಾವೇನು ಹೇಳ್ತೀವಿ, ನೊಣ ಮತ್ತೆ ಉಣ್ಣೆಗಳಿಂದ ಬರ್ತಕ್ಕಂಥ ರೋಗಗಳಿಗೆ ಬಹಳ ಬೇಗ ತುತ್ತಾಗುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ ಬೇಬಿಸೋಸಿಸ್ ಆಗ್ಬೋದು, ಥೈಲೈರೋಸಿಸ್ ಆಗ್ಬೋದು, ಅನಾಪ್ಲಾಸ್ಮೋಸಿಸ್ ಆಗ್ಬೋದು, ರಿಫ್ಟ್ ವಾಲಿ ಜ್ವರ ಅಂತ ಹೇಳಿ, ಮತ್ತೆ ವಿಶೇಷವಾಗಿ ಕುರಿಗಳಲ್ಲಿ ನಾವು ಬ್ಲೂ ಟಂಗ್ ಜ್ವರ ಅಥವಾ ನೀಲಿ ನಾಲಿಗೆ ಜ್ವರ ಅಂತ ನಾವು ಹೇಳ್ತೀವಿ. ಇದು ಈ ಶಾಖ ಒತ್ತಡಕ್ಕೆ ಒಳಗಾದಂಥ ಕುರಿಗಳಲ್ಲಿ ಅವು ರೋಗವಾಹಕಗಳಾದಂಥ ಒಂದು ನೊಣಗಳ ಮುಖಾಂತರ ಈ ರೋಗ ಹರಡಕ್ಕೆ ಬಹಳ ಅನುಕೂಲ ವಾತಾವರಣ ಸೃಷ್ಟಿ ಮಾಡುತ್ತೆ. ಸೊ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವೇನು ಹೇಳ್ತೀವಿ, ಈಗ ಶಾಖದ ಒತ್ತಡ ಅಂತಕ್ಕಂಥದ್ದು ಮನುಷ್ಯರಲ್ಲಷ್ಟೇ ಅಲ್ಲ, ಪ್ರಾಣಿ ಸಂಕುಲದಲ್ಲೂ ಸಹ ನೇರವಾಗಿ ಅವುಗಳ ಉತ್ಪಾದನೆ ಆಗ್ಬೋದು, ಮತ್ತೆ ಅವುಗಳ ಕಾರ್ಯಕ್ಷಮತೆ ಆಗ್ಬೋದು, ಮತ್ತೆ ಅವುಗಳ ಸಂತಾನೋತ್ಪತ್ತಿ ಆಗ್ಬೋದು, ಮತ್ತೆ ಅವುಗಳ ರೋಗ ನಿರೋಧಕ ಶಕ್ತಿಗಳ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಸೊ ಇದರಿಂದ ಪ್ರಾಣಿ ಸಂಕುಲವು ಒಂದು ಅಪಾಯದ ಅಂಚಿನಲ್ಲಿದೆ ಅಂತಲೇ ನಾವು ಹೇಳ್ಬೋದು. ಸೊ ಮುಂದಿನ ಪರೋಕ್ಷ ಪರಿಣಾಮಗಳ ಬಗ್ಗೆ ನಮ್ಮ ಸಹೋದ್ಯೋಗಿ ಅಂತ ವಿನೂತನ್ ಸರ್ ಅವರು ತಿಳಿಸ್ಕೊಡ್ತಾರೆ. ಜಾನುವಾರುಗಳ ಮೇಲೆ ನಾವಾಗಲೇ ಕೇಳಿದ್ವಿ ಸರ್, ಈ ಜಾಗತಿಕ ತಾಪಮಾನ ಅನ್ನುವಂಥದ್ದು ನೇರ ಪರಿಣಾಮವನ್ನು ಉಂಟು ಮಾಡುತ್ತೆ, ಮತ್ತೆ ಪರೋಕ್ಷವಾದಂತಹ ಪರಿಣಾಮವನ್ನು ಕೂಡ ಉಂಟು ಮಾಡುತ್ತೆ. ಪರೋಕ್ಷವಾಗಿ ಏನೆಲ್ಲ ಪರಿಣಾಮಗಳು ಜಾನುವಾರುಗಳ ಮೇಲೆ ಉಂಟಾಗುತ್ತೆ? ಸರ್, ಜಾಗತಿಕ ತಾಪಮಾನ ಪರೋಕ್ಷವಾಗಿ ಜಾನುವಾರುಗಳ ಮೇಲೆ ಪರಿಣಾಮ ಬೀರ್ತವೆ ಯಾವ ರೀತಿ ಎಂದರೆ, ಮುಖ್ಯವಾಗಿ ಅದು ಆಹಾರ ಪೂರೈಕೆಯಿಂದ. ಸೊ ಬೆಳೆಗಳು ಮತ್ತು ಮೇವುಗಳು ಉತ್ಪಾದನೆ ಇರ್ಬೋದು, ಅದರ ಗುಣಮಟ್ಟಗಳು ಇಂದ ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇದೆ, ಮತ್ತು ನೀರಿನ ಪೂರೈಕೆಯಿಂದ. ಸೊ ನೀರು ಕಡಿತ ಮತ್ತು ಕೊರತೆಯಿಂದಾಗಿ ಜಾನುವಾರುಗಳಿಗೆ ನೀರಿನ ಸಂಪನ್ಮೂಲದಿಂದ ಅದು ಕಡಿಮೆ ಆಗ್ತಾ ಇದೆ. ನಾವು ನೋಡಬೇಕು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ತಾಪಮಾನ ಹೆಚ್ಚಳದಲ್ಲಿ ಏನಾಗ್ತಿದೆ, ಮೇವಿನ ಪ್ರಮಾಣ ಇರ್ಬೋದು ಮತ್ತು ಅದರ ಗುಣಮಟ್ಟವನ್ನು ಬದಲಾಯಿಸ್ತಾ ಇದೆ, ಮಳೆಯ ನಮೂನೆಗಳು ಬದಲಾವಣೆ ಆಗ್ತಾ ಇದೆ. ಸೊ ಅದರಿಂದ ಆಗಾಗ್ಗೆ ಬರಗಾಲಗಳು, ಅದರಿಂದ ಹುಲ್ಗಾವಲು ಬೆಳವಣಿಗೆಗೆ ಕುಂಠಿತವಾಗ್ತಾ ಇದೆ. ತಾಪಮಾನದಲ್ಲಿ ಬದಲಾವಣೆಗಳು ಕಾರ್ಬನ್ ಡೈಆಕ್ಸೈಡ್ ಮಟ್ಟ ಮತ್ತು ಸಾರ್ವಜನಿಕ ಶೇಖರಣೆಯ ಹುಲ್ಗಾವಲಿನ ಉತ್ಪಾದನೆಯನ್ನು ಕಡಿಮೆ ಮಾಡ್ತಾ ಇದ್ದೇವೆ. ಮೇವಿನ ಗುಣಮಟ್ಟ ಅಂತ ಹೇಳಿದ್ರೆ ಪ್ರಾಣಿಗಳು ನಾವು ಗೊತ್ತು, ಸೊ ಅವಕ್ಕೆ ಪೌಷ್ಟಿಕ ಆದ ಅಂಶ ಮೇವಿಂದ ಸಿಗುತ್ತೆ. ಎಸ್ಪೆಷಲಿ ಮೆಲುಕಾಗುವ ಪ್ರಾಣಿಗಳಿಗೆ ಪೌಷ್ಟಿಕ ಅಂಶ ಬಹಳ ಮುಖ್ಯವಾಗಿದೆ, ಯಾಕಂದ್ರೆ ದೇಹ ತೂಕ ಹೆಚ್ಚಿಸಿರ್ಬೋದು ಅಥವಾ ಉತ್ಪಾದನೆಗೆ ಇರ್ಬೋದು ಅಥವಾ ಸಂತಾನೋತ್ಪತ್ತಿಗೆ ಇರ್ಬೋದು, ಇವು ಬಹಳ ಮುಖ್ಯವಾದದ್ದು. ತಾಪಮಾನ ಹೆಚ್ಚಾದಂತೆ ಏನಾಗ್ತಾ ಇದೆ, ಶುಷ್ಕ ಪರಿಸ್ಥಿತಿಗಳು ಅಂದ್ರೆ ಲಾಂಗ್ ಡ್ರೈ ಪೀರಿಯಡ್ ಆದಂಗೆ ಇವು ಮೇವುಗಳಲ್ಲಿ ನೀರಿನಲ್ಲಿ ಕರಗುವ ಕಾರ್ಬೋಹೈಡ್ರೇಟ್ ಇರ್ಬೋದು ಮತ್ತು ಸಾರಜನಕ ಪ್ರೋಟೀನ್ಸ್ನ ಸಾಂದ್ರತೆಯನ್ನು ವ್ಯತ್ಯಾಸ ಮಾಡ್ತಾ ಇದ್ದಾವೆ. ಮತ್ತು ಏರುತ್ತಿರುವ ತಾಪಮಾನವು ಸಸ್ಯ ಅಂಗಾಂಶಗಳಲ್ಲಿ ಲೈಕ್ ಲಿಗ್ನಿನ್ ಅಂತ ಕರಿತೀವಿ, ಅದನ್ನ ಹೆಚ್ಚಿಸುವುದರಿಂದ ಮೇವಿನ ಗುಣಮಟ್ಟ ಕಮ್ಮಿ ಆಗ್ತಾ ಇದೆ, ಅದರಿಂದ ಪ್ರಾಣಿಗಳಲ್ಲಿ ಜೀರ್ಣಾಶಕ್ತಿಯು ಕಮ್ಮಿ ಆಗ್ತಾ ಇದೆ. ಇನ್ನೊಂದು ಅಂಶ ಏನ್ ಹೇಳಬೇಕು ಅಂತಂದ್ರೆ, ಸೊ ಹೆಚ್ಚುತ್ತಿರುವ ತಾಪಮಾನವು ಮೇವಿನ ಪೌಷ್ಟಿಕಾಂಶದ ಮೌಲ್ಯಗಳನ್ನು ಕಡಿಮೆ ಮಾಡ್ತಾ ಇದೆ. ಅದಕ್ಕೆ ಅನುಗುಣವಾಗಿ ಏನಾಗ್ತಾ ಇದೆ, ಕೆಳಮಟ್ಟದ ಆಹಾರವನ್ನು ಸೇವಿಸುವುದರಿಂದ ಮೀಥೇನ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಇದು ಹಸಿರುಮನೆ ಅನಿಲ ಪರಿಣಾಮಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ನೀರಿನ ಸಂಪನ್ಮೂಲ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಜೀವಿಗಳಿಗೆ ನೀರು ಬಹಳ ಮುಖ್ಯ. ಹವಾಮಾನ ಬದಲಾವಣೆಯಿಂದ ಏನಾಗ್ತಿದೆ, ನೀರಿನ ಲಭ್ಯತೆ ಇರ್ಬೋದು ಮತ್ತು ಪ್ರಾಣಿಗಳ ಉತ್ಪಾದನೆಯಲ್ಲಿ ನೀರಿನ ಬಳಕೆಯನ್ನು ಬದಲಾಯಿಸ್ತಾ ಇದೆ. ಇದೊಂದು ಸಮುದ್ರ ಮಟ್ಟದ ಏರಿಕೆಯಿಂದ ಇರ್ಬೋದು, ಉಂಟಾಗುವ ನೀರಿನ ಲವಣಾಂಶಗಳು ಜಾಸ್ತಿ ಹೆಚ್ಚಾಗ್ತಿದೆ, ಇದು ಮತ್ತೊಂದು ಕಾಳಜಿಯಾಗಿದೆ. ಇದೊಂದು ಹವಾಮಾನ ಬದಲಾವಣೆಯಿಂದ ಹೆಚ್ಚಿನ ಮಳೆಗೆ ಕಾರಣವಾಗ್ತಿದೆ, ಇದರಿಂದ ಮಳೆಗಳು ನೀರು ಹರಿದು ಹೋಗ್ತಾರಿಂದ ಅಂತರ್ಜಲ ಮರುಪೂರಣದ ಕಡಿತಕ್ಕೆ ಇದು ಕಾರಣವಾಗ್ತಾ ಇದೆ ಅಂತ ಹೇಳ್ಬೋದು. ಅಂಡರ್ಗ್ರೌಂಡ್ ರೀಚಾರ್ಜ್ ಆಗ್ತಾ ಇಲ್ಲ. ಸೊ ಮತ್ತು ಬಹು ದೀರ್ಘ ಶುಷ್ಕ ಅವಧಿ ಅಂದ್ರೆ ಲಾಂಗ್ ಡ್ರೈ ಪೀರಿಯಡ್ಸ್, ಅದರಿಂದ ಅಂತರ್ಜಲ ಮರುಪೂರಣವನ್ನು ಕಡಿಮೆ ಮಾಡ್ತಿದೆ ಮತ್ತು ನದಿಯ ಹರಿವು ಮತ್ತೆ ಕಡಿಮೆ ಆಗ್ತಾ ಇದೆ. ಇದರಿಂದ ಅಂತಿಮವಾಗಿ ಏನಾಗ್ತದೆ ಅಂದರೆ ನೀರಿನ ಲಭ್ಯತೆ ಇರಬಹುದು ಅಥವಾ ಕೃಷಿಗೆ ಬೇಕಾಗಿರೋ ನೀರಿನ ಪೂರೈಕೆ ಆಗಿರ್ಬೋದು ಅಥವಾ ಕುಡಿಯುವ ನೀರಿನ ಪೂರೈಕೆ ಮೇಲೆ ಇದು ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಂತ ನಾವು ಹೇಳ್ಬೋದು. ನೀರಿನ ಅಭಾವದಿಂದ ಪ್ರಾಣಿಗಳಲ್ಲಿ ಶಾರೀರಿಕ ಸಮತೋಲನ ಕಳೆದುಕೊಂಡಿರ್ತದೆ, ಅಂದರೆ ಹೋಮಿಯೋಸ್ಟೇಸಿಸ್ ಬದಲಾವಣೆ ಆಗ್ತಾ ಇದೆ. ಅಂದರೆ ಪ್ರಾಣಿಗಳ ದೇಹ ತೂಕ ಇರ್ಬೋದು ಅಥವಾ ಸಂತಾನೋತ್ಪತ್ತಿಯ ಮೇಲೆ ಅದು ಪ್ರಭಾವ ಬೀರ್ತಾ ಇದೆ ಮತ್ತು ರೋಗಗಳ ಪ್ರತಿರೋಧಕವನ್ನು ಅದು ಕಡಿಮೆ ಮಾಡ್ತಾ ಇದೆ. ಇದು ಪರೋಕ್ಷ ಪರಿಣಾಮ ಅಂತ ನಾವು ಹೇಳ್ಬೋದು. ಹೀಗೆ ಪರೋಕ್ಷವಾಗಿಯೂ ಕೂಡ ಸಾಕಷ್ಟು ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ? ನನ್ನ ಹೆಸರು ರಮೇಶ್ ಡಿ, ಸಹಾಯಕ ಪ್ರಾಧ್ಯಾಪಕರು, ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನ. ನನ್ನ ಮೊಬೈಲ್ ಸಂಖ್ಯೆ 8-7-7-5-2-2-4-2-9. ಡಾಕ್ಟರ್ ವಿನೂತನ್, ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ ಸರ್. 8-9-7-4-1-5-1-9-7. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 8-9-7-4-1-5-1-9-7. ಒಳ್ಳೆಯದು. ಡಾಕ್ಟರ್ ವಿನೂತನ್ ಎಂಕೆ ಹಾಗೂ ಡಾಕ್ಟರ್ ರಮೇಶ್ ಅವರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಣಿ ಉತ್ಪಾದನೆಯ ಮೇಲೆ ಜಾಗತಿಕ ತಾಪಮಾನದ ಪರಿಣಾಮ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಪ್ರಾಣಿ ಉತ್ಪಾದನೆಯ ಮೇಲೆ ಜಾಗತಿಕ ತಾಪಮಾನದ ಪರಿಣಾಮ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಎಂಕೆ ವಿನೂತನ್ ಮತ್ತು ಡಾಕ್ಟರ್ ಡಿ ರಮೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ರೋಗ ನಿರೋಧಕ ವ್ಯವಸ್ಥೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಹೈನು ಹೊನ್ನು ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ನಿಕಲ್ ಕರ್ ಫಸಲ್ ಆಯ ಸುರಕ್ಷಿತ ಹೋ ಜಾಯ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ ಸೂಖಾ ಪಡೇ ಯಾ ಬಾಡ್ ಆ ಜಾಯ ಕೋಯಿ ಡರ್ ನಹೀ, ಅಬ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ, ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253, 2521-5253. ಈಗ ಕೇಳಿ ಹವಾಮಾನ ವರದಿ. ಹವಾಮಾನ ಇಲಾಖೆಯ ವರದಿಯಂತೆ ಹಾಸನ ಜಿಲ್ಲೆಯಾದ್ಯಂತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಅಲ್ಲಲ್ಲಿ ತುಂತುರು ಮಳೆಯಾಗುವ ಸಾಧ್ಯತೆ ಇದ್ದು ಇಂದಿನ ಗರಿಷ್ಠ ತಾಪಮಾನ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್ ದಾಖಲಾದ ವರದಿಯಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬಂತು. ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಗುರುವಾರ ಸಂಜೆಯ ಕಿಸಾನ್ ವಾಣಿಯಲ್ಲಿ ಜಾನುವಾರುಗಳ ಆರೈಕೆ, ಪಾಲನೆ, ಆರೋಗ್ಯ ಹಾಗೂ ಆರ್ಥಿಕ ಲಾಭಗಳ ಕುರಿತ ಸರಣಿ ಹೈನು ಹೊನ್ನು. ಪಶುವೈದ್ಯರು, ವಿಜ್ಞಾನಿಗಳು ಹಾಗೂ ಪ್ರಾಧ್ಯಾಪಕರು ಭಾಗವಹಿಸಿ ಹೈನುಗಾರರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಹೈನು ಹೊನ್ನು ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಆಲಿಸಿ ಎಫ್ಎಂ 102.2 ಮೆಗಾಹರ್ಷ್ನಲ್ಲಿ ಹಾಸನ ಆಕಾಶವಾಣಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಳುಗುರೆ ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 6:37. ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಹಾಗೂ ನಾಳೆ ಮುಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ಚಿತ್ರಗೀತೆಗಳನ್ನು ಕೇಳಬಹುದು. 7:45 ಕನ್ನಡದಲ್ಲಿ ಭಾಷಣ. ಪಕ್ಷಿ ವೀಕ್ಷಣೆ ಒಂದು ಜಾಗತಿಕ ಹವ್ಯಾಸದ ಇತಿಹಾಸ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ವಿ ನರಸಿಂಹನ್. 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಅಭಿಷೇಕ್ ರಘುರಾಮ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. 9:30 ಕನ್ನಡ ಭಾರತಿ ಸಾಹಿತ್ಯ ನುಡಿಸಂಚಿಕೆ. ರೂಪಕ ರವಿ ಕಾಣದನ್ನು ಕವಿಕಂಡ. ರಚನೆ ಡಾ ವಿನೋದ. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 10:00 ನಾಟಕ ಹೊಳೆಯಿತೊಂದು ಬೆಳಕಿನ ಕಿರಣ. ರಚನೆ ಮಾಲತಿ ಪಟ್ಟಣಶೆಟ್ಟಿ. 10:35 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು.